ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತು ಜೊ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ठीक है भाई मैं भी ऐसे जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಆಧುನಿಕ ಪದ್ಧತಿಯಲ್ಲಿ ಹೀರೆಕಾಯಿ ಬೆಳೆ ಬೇಸಾಯ ಕುರಿತು ಹಳಿಯಾಡದ ಬಾಬು ಮಿರಾಸಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಎಚ್ ಪಿ ರಾಮಡಿಗೆ. ಈಗ ಬಾಬು ಮಿರಾಸಿ ಅವರಿದ್ದಾರೆ. 5 ಎಕರೆ ಹೀರೆಕಾಯಿಯನ್ನ ಬೆಳೆದಂತವರು. ಅದು ಅನೇಕ ರೀತಿಯಿಂದ ಪ್ರಯೋಗಗಳನ್ನು ಮಾಡಿ ತಳಿಯನ್ನ ಆಯ್ಕೆ ಮಾಡಿಕೊಂಡು ಮತ್ತು ವೈಜ್ಞಾನಿಕವಾಗಿ ಅದಕ್ಕೆ ತೇವಾಂಶ ಸಿಗೋ ಹಾಗೆ ಮಾಡಿ ಕಳೆಗಳನ್ನು ನಿಯಂತ್ರಣ ಮಾಡಬೇಕು, ತೇವಾಂಶ ನಿರಂತರವಾಗಿ ಸಿಗಬೇಕು ಅನ್ನುವಂಥ ನಿಟ್ಟಿನೊಳಗೆ. ಮತ್ತೆ 5 ಎಕರೆ ನಿರ್ವಹಣೆ ಕೂಡ ಅಷ್ಟೊಂದು ಸರಳ ಅಲ್ಲ. ಆದರೂ ಕೂಡ ಅವರ ಧೈರ್ಯಕ್ಕೆ ಮೆಚ್ಚಿ ನಾವು ಶಹಬಾಸ್ ಅನ್ನುವಂಥ ಸಂದರ್ಭ ಇದು. ಹೇಗೆಲ್ಲ ಮಾಡಿದ್ದಾರೆ ಕೇವಣ? ನಮಸ್ಕಾರ ಬಾಬು ಮಿರಾಸಿ ಅವರು. ನಮಸ್ಕಾರ ಸರ್. 5 ಎಕರೆ ಹೀರೆಯನ್ನ ಆಯ್ಕೆ ಮಾಡಿಕೊಂಡಿರಿ. ಹೋದ ಸರಿ 1.5 ಎಕರೆ ಅಷ್ಟೇ ಮಾಡಿದ್ರಿ. ಈ ಸಲ ಹೆಚ್ಚಿಗೆ ಮಾಡ್ಲಿಕ್ಕೆ ಕಾರಣ ಏನು? ಕಾರಣ ಅಂದ್ರೆ ಹೋದ ವರ್ಷ ಬಹಳ ಚಲೋ ಲಾಭ ಸಿಕ್ಕಿದ್ರೆ ನಮ್ಗೆ. ಸುಮಾರು 1 ಎಕರೆ 20 ಗುಂಟೆ ಒಳಗೆ ಮಾಡಿದಲ್ಲ. ಮೊದಲೇ ಕ್ರಾಪಿಗೆ 550,000 ಸಿಕ್ಕಿದ್ರಿ. ಮತ್ತೆ ಆಮೇಲೆ ನಾವು ಸುಮ್ಮನೆ ಕುಂತಿಲ್ರಿ ಸರ್. ಆಮೇಲೆ ಏನ್ ಮಾಡಿದ್ರಿ? ತೌಶಿ ಮಾಡಿದ್ರಿ. ತೌಶಿಕ ಒಳಗೆ 1 ಲಕ್ಷ ಸಿಕ್ಕಿದ್ರಿ. ಆಮೇಲೆ ಮತ್ತ ಸುಮ್ನೆ ಕುಂತಿಲ್ರಿ ನಾವು ಸವ. ಮತ್ತ ಒಂದ್ ಸಲ ಇದು ಹಗಲ ಮಾಡಿದ್ರಿ. ಹಗಲ ಒಳಗೆ 2 ಲಕ್ಷ ಸಿಕ್ಕಿದ್ರಿ. ಆ ಎಲ್ಲಾ ಸೇರಿ ಸುಮಾರು 11 ತಿಂಗಳಿಗೆ 8,50,000 ರೂಪಾಯಿ ಸಂಬಳ ಸಿಕ್ಕಿದ್ರಿ. ಎಷ್ಟು ಎಕರೆದಲ್ಲಿ? 1 ಎಕರೆ 20 ಗುಂಟೆ ಒಳಗೆ. ಎಷ್ಟು ಬಂತು ಖರ್ಚ ಸರ್? 1.5 ಲಕ್ಷ ಮಟ್ಟ ಬರಬಹುದು ಅಷ್ಟೇ. ಅಷ್ಟೇ. ಈ ರೀತಿಯಾಗಿ ಒಂದೇ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವುದು ಲಾಭದಾಯಕನ ಐತಿರಲ್ಲ ಸರ್? ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕು ಸರ್ ಒಂದೇ ಬೆಳೆ. ಅದರ ಸಲುವಾಗಿ ನಾವು ಈ ವರ್ಷ ಸ್ವಲ್ಪ 5 ಎಕರೆ ಪ್ಲಾನ್ ಮಾಡ್ಕೊಂಡು 5 ಎಕರೆ ಹೇರಿ ಮಾಡಿದ್ರಿ ಸರ್. 5 ಎಕರೆ ಈಗ 5 ಎಕರೆ ಹೀರೆ ಮಾಡ್ಬೇಕಂತ ಹೇಳಿದಾಗ ಅದಕ್ಕೆ ಖರ್ಚು ವೆಚ್ಚ ಆಳು ನಿರ್ವಹಣಾ ವೆಚ್ಚ ಎಲ್ಲನೂ ನೋಡ್ಕೊಂಡಾಗ ನಮಗೆ ಇದು ಲಾಭದಾಯಕ ಆಗಿ ಆಗುತ್ತೆ ಅನ್ನುವಂಥದ್ದು ಹೋಸರದಿಂದ ಗೊತ್ತಾಗಿದೆ. ಎಲ್ಲ ಗೊತ್ತಾಗಿದ್ರಿ ಸರ್? ಎಲ್ಲ ಗೊತ್ತೈತ್ರಿ. ನಮ್ಮ ಅದರಾಗಿಂದ ಲಾಭ ತಗೋದ್ರೆ ನಮ್ಗೆ ಗ್ಯಾರಂಟಿ ಧೈರ್ಯ ಐತಿ. ಅದರ ಸಲುವಾಗಿ ಮಾಡಿದ್ರಿ ಸರ್. ಈಗ 5 ಎಕರೆ ಹಾಕಿರಲ್ಲ, ಈಗ ಎಷ್ಟು ಕಟಾವಾಗಿದೆ ಏನು ಅಂತ? ಈಗ ಇವತ್ತು 12-13 ಕ್ರಾಪ್ ಚಾಲೂ ಐತೆ ಸರ್ ಈಗ ಸದ್ಯ. 13 ಕ್ರಾಪ್, 13 ಸಲ ಕಟಾವ್ ಮಾಡಿ. ಒಂದೊಂದು ಕಟಾವಲ್ಲಿ ಎಷ್ಟೆಷ್ಟು ಕಾಯಿ ಸಿಕ್ಕಿದೆ ನಿಮಗೆ? ಒಂದು ಕಾಯಿ ಮೊದಲ ಕಾಯಿ ಸರ್ ಬರೇ 1.5 ಕ್ವಿಂಟಲ್ ಅಲ್ಲ, ಒಂದು 10 ಸರ್ ಸಿಕ್ಕಿದ್ರಿ. ಆಮೇಲೆ ಚಾಲೂ ಆಗಿದ್ರು ಸ್ವಲ್ಪ, ಒಂದೂವರೆ ಎರಡು ಟನ್ ಮ್ಯಾಲೆ ಸೇದ್ರಿ ಸರ್. ಈಗ ಸರ್ ಸ್ವಲ್ಪ ದಿನಾಲು ಕೊಯ್ತೇನೆ ಸರ್, ದಿನಾಲು ಕೊಯ್ದ್ರ 2 ಟನ್ ಮ್ಯಾಲೆ ಸಿಗದ್ರಿ ಸರ್. ದಿನಾಲು ಕೊಯ್ತು 2 ಟನ್ ಅಂದ್ರೆ ಹೆಚ್ಚು ಕಡಿಮೆ 2,000 ಕೆಜಿ ಅಷ್ಟು. ಹೌದು ಸರ್. ಅಷ್ಟು ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಬೆಳಗಾವ್ ಮಾರಾಟ ಮಾಡ್ತೇನೆ ನಾವು. ಬೆಳಗಾವ್ದಿಂದ ಮತ್ತ ಎಲ್ಲ ಪಾಲಟಿಗೋಡ ಅದ್ರಾಗ ಮುಂಬೈ ಹೋಗ್ತೈತ್ರಿ, ಇಲ್ಲಾದ್ರ ಹೈದರಾಬಾದ್ ಹೋಗ್ತೇವೆ. ಹಚ್ಕೇಂದ್ರ ಹೈದರಾಬಾದ್ ಹೋಗ್ತೀವಿ ಸರ್. ಒಂದು ಪಲ್ಟಿ ತಗೊಂಡು ಹೋಗ್ತೇವೆ ಸರ್. ಅಲ್ಲಿ ಮತ್ತೆ ಚಿಲ್ಲರೆಯಾಗಿ ಮಾರಾಟ ಮಾಡೋದ? ಅಲ್ಲೇ ಚಿಲ್ಲರ ಮಾರಾಟ ಮಾಡ್ತಾರೆ, ಏನೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿಂದ ಪಲ್ಟಿಗಳೇ ತುಂಬಿಡ್ತೇವೆ ನಾವು. ಹೇಗೆ ರೇಟ್ ಫಿಕ್ಸ್ ಆಗುತ್ತೆ? ಹೆಂಗೆ ರೇಟ್ ಅಲ್ಲ ಸರ್, ದಿನಾಲು ರೇಟ್ ಇರ್ತೈತೆ ಸರ್. ದಿನಾಲು ಇರ್ತೈತ್ರಿ, ಒಂದಿನ ಆಗುತ್ತೆ. ಹೌದು, ದಿನಾಲು ಒಂದಿನ ಕಡಿಮೆ ಆಗ್ತೀರಿ, ಒಂದಿನ ಹೆಚ್ಚಿಗೆ ಸರ್. ಅಡ್ಡಿ ಆಗುತ್ತೆ ಸರ್. ನಿಮ್ಗೆ ಹೇಗೆ ಸಿಕ್ಕಿದೆ? ನಮ್ಗ ಮೊದಲ 2,500 ರೂಪಾಯಿ ಸಿಕ್ಕಿದ್ರಿ ಕ್ವಿಂಟಲಿಗೆ. ಆಮೇಲೆ ಬಾಕ್ಸ್ ತುಂಬಿದ್ದು 3,300 ಮಟ ಸಿಕ್ಕೈತ್ರಿ ಒಂದ್ ಕ್ವಿಂಟಲಿಗೆ. ಮತ್ತ ಈಗ ಚೀಲ ತುಂಬತಿರಲ್ಲ ಗೋಣಿ, ಅದರೊಳಗ 2,800 ಸಿಕ್ಕಿದ್ರಿ ಸರ್. ಇಲ್ಲಿ ತನಕ ಎಷ್ಟು ಟನ್ ಮಾರಾಟ ಆಗಿದೆ? ಟನ್ಗಳು ಅಷ್ಟೇನು ಲೆಕ್ಕ ಇಲ್ಲ, ದುಡ್ಡಿಂದ ಅಷ್ಟೇ ಲೆಕ್ಕ ಐತ್ರಿ ನಮ್ ಕಡೆ, ಟನ್ನಿಂದ ಲೆಕ್ಕ ಇಲ್ಲ. ಎಷ್ಟು ದುಡ್ಡು ಬಂದಿದೆ? ದುಡ್ಡು ಈಗ ಸರ್ ನಿನ್ನೆ ಕ್ರಾಪ್ ತಗೊಂಡು ಹೋಗಿದ್ರು ಸರ್, 7 ಲಕ್ಷ ಆಗಿದ್ರಿ ಇಲ್ಲಿ ತನಕ. ಇಲ್ಲಿ ತನಕ 7 ಲಕ್ಷ ಆಗಿದೆ. ಇನ್ನೂ ಅರ್ಧನೂ ಆಗಿಲ್ಲ ಬೆಳೆ. ಅರ್ಧ ಆಗಿಲ್ರಿ ಸರ್, ಇನ್ನು ಅರ್ಧ ಆಗಿಲ್ಲ. ಈಗ ಚೆಲ್ಲೋಗಿದೆ, ಹೊಸ ಹೊಸ ಪ್ಲಾಟ್ ಇನ್ನೂ ಪೂರ್ತಿ ಕಟಾವ್ ಆಗಿಲ್ಲ. ದಿನಾನು ಅಷ್ಟು ಕಟಾವ್ ಮಾಡುವ ಬಂದ ಬರ್ತಲ್ಲ, 2 ಟನ್ ಮೇಲೆ ಬರ್ತದೆ ಸರ್. ಬರ್ತದೆ ಸರ್. ಇನ್ನು ಎಷ್ಟು ಬರ್ಬೋದು ಅಂತ ಅಂದಾಜು ಇದೆ ನಿಮಗೆ? ಇನ್ನು ದುಡ್ಡು ಅಷ್ಟು ಬರ್ಬೋದು, 10 ಗೊತ್ತಿಲ್ಲರಿ ಸರ್. ಸರಾಸರಿ ಅಂದಾಜು 15 ಲಕ್ಷ ಮಟ್ಟ ಬರ್ಬೋದು ಇದನ್ನು ಅನ್ಸುತ್ತೆ. ಹೌದೌದು ಸರ್. 5 ಎಕರೆಯಲ್ಲಿ 15 ಲಕ್ಷ. ಹೌದೌದು. ಇನ್ನೂ ಬರೋದೈತಿ ಅಷ್ಟು. ಖರ್ಚು ಏನ್ರ ಐತನ? ಇಲ್ಲ ಖರ್ಚು ಐತಿ. ಮೊದಲು ನಾವು 1.5 ಲಕ್ಷ ಖರ್ಚು ಮಾಡಿದ್ರಿ ಸರ್. 1.5 ಲಕ್ಷ ಯಾವ್ದಕ್ಕೆ? ಇವು ಡ್ರಿಪ್ಗೆ, ಮತ್ತೆ ಬೀಜ, ಮತ್ತೆ ಮಲ್ಚಿಂಗ್ ಪೇಪರ್ ಅದು ಎಲ್ಲ, ಮತ್ತೆ ಇದು ತಂತಿಗಳು, ಈ ಪ್ಲಾಸ್ಟಿಕ್ ದಾರ ಗಿರ ಅದರ ಸಲುವಾಗೆಲ್ಲ ಖರ್ಚು ಬರ್ತದೆ ಸರ್. ಅಂದ್ರೆ ಈಗ 5 ಎಕರೆಗಾಗಿದ್ದಕ್ಕಾಗಿ ಹೆಚ್ಚಿನ ತಂತಿ ಅದೆಲ್ಲ ಎಲ್ಲ ತಗೊಂಡು ಬಂದೆ, ಕ್ವಿಂಟಲ್ ಗಟ್ಟಲೆ ತಗೊಂಡು ಬಂದೆ ಸರ್. ನಾವು ಈಗ ಒಂದ್ಸರಿ ನೀವು ಈ ರೀತಿ ಅಂದ್ರೆ ಹಾಕ್ಲಿಕ್ಕೆ ತಂತಿ ತಗೊಳ್ತಿರಲ್ಲ, ಎಷ್ಟು ವರ್ಷ ಬರ್ತದೆ? ಚಲೋ ನಾವು ಟಾಟಾದ ತಗೊಂಡ್ರೆ ಸರ್ 3-5 ವರ್ಷ ಮಟ ಬರ್ತೈತ್ರಿ. ಮತ್ತೆ ಸಾದಾ ಜಿಂದಾಗಿಂದ ಆಗೋಂಗಿಲ್ರಿ ಸರ್, ಇದು ಬರೇ 1 ವರ್ಷ ಹಾಳಾಗ್ತದ್ರಿ ಸರ್. ಆ ಟೈಪ್ ಖರೇನ? ಹಂಗಾಗಿ ಗುಣಮಟ್ಟದ ಹೌದು ಚಲೋ. ಯಾವಾಗಲೂ ನಾವು ತಗೋದಂದ್ರೆ ಸರ್, ಇವು ಬೀಜ ಇರಲಿ ಮತ್ತೆ ತಂತಿ ಇರಲಿ ಏನು ಮಾಡೋದಂದ್ರೆ ಸರ್, ನಾವು ನಂಬರ್ 1 ತಗೋತೇವೆ. ಹೌದು, ಬೀಜ ನಾನು ಹೊಸ ಹೊಸ ಥೈಲ್ಯಾಂಡ್ ಯಾವ ಬೀಜ ಬಂದೈತಿ, ಹೊಸ ಹೊಸ ಒಟ್ಟು ಹೊಸ ಹೊಸ ತಳಿ ಹುಡುಕಾಡ್ತೇವೆ ನಾವು. ಅದ್ರಾಗ ಸ್ವಲ್ಪ ನಾವು ಪ್ರಯೋಜನ ಮಾಡಿದೆ, ಮೊದಲಿಗೆ ತಗೊಂಡು ಬಂದ್ರೆ ಏನು ಸ್ವಲ್ಪ ಟೇಸ್ಟ್ ಮಾಡಿದೆ ಅದ್ರೊಳಗೆ, ಒಂದು ಪಾಕಿಟ್ ತಗೊಂಡು ಬಂದ ಕೆಸ್. ಮತ್ತೆ ನಾವು